ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹೇಳ್ತಕ್ಕಂತಹ ಒಂದು ವಿಚಾರ ಅಂತಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಬೀಜಾಮೃತದ ಬಗ್ಗೆ ನಾವು ಇವತ್ತು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಇದು ದೇಶೀಯ ಹಸುವಿನ ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸತಕ್ಕಂಥ ಒಂದು ಕಷಾಯ ಆಗಿದೆ. ಇದು ತೀರಾ ಕಡಿಮೆ ವೆಚ್ಚದಲ್ಲಿ ತಯಾರಿಸಬಹುದಾಗಿದೆ ಹಾಗೂ ಯಾವುದೇ ತರನಾದ ಹಾನಿಯನ್ನು ಉಂಟು ಮಾಡದೇ ಇರತಕ್ಕಂತಹ ಸಾವಯವ ಸಾಮಗ್ರಿಗಳನ್ನ ಬಳಸಿಕೊಂಡು ಇದನ್ನು ನಾವು ತಯಾರು ಮಾಡಬೇಕಾಗುತ್ತೆ. ಬೀಜಾಮೃತವನ್ನ ಬಿತ್ತನೆ ಮಾಡುವಂತಹ ಇಂದಿನ ದಿನ ಇದನ್ನು ನಾವು ತಯಾರು ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗ್ತಕ್ಕಂತಹ ಸಾಮಗ್ರಿಗಳು ಯಾವಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ಡ್ರಮ್ಮು ಅಥವಾ ಪ್ಲಾಸ್ಟಿಕ್ ಬಕೆಟ್ ಬೇಕಾಗುತ್ತೆ, ಮತ್ತೆ 5 ಕೆಜಿ ದೇಸಿ ಹಸುವಿನ ಸಗಣಿ ಬೇಕಾಗುತ್ತೆ, 5 ಲೀಟರ್ನಷ್ಟು ಗೋಮೂತ್ರ ಅಥವಾ ಗಂಜಲ ಬೇಕಾಗುತ್ತೆ, 50 ಗ್ರಾಮ್ನಷ್ಟು ಸುಣ್ಣ ಬೇಕಾಗುತ್ತೆ, ಮತ್ತೆ 1 ಇಡಿ ಬದುವಿನ ಮಣ್ಣನ್ನ ನೀವು ಬಳಸಬೇಕಾಗುತ್ತೆ ಈ ಒಂದು ಬೀಜಾಮೃತದ ತಯಾರಿಕೆಗೆ. ಈ ಬೀಜಾಮೃತವನ್ನ ತಯಾರು ಮಾಡ್ತಕ್ಕಂತಹ ವಿಧಾನ ಯಾವ ರೀತಿ ಅಂತಂದ್ರೆ, ನೀವು ಬಿತ್ತನೆ ಮಾಡುವ ಇಂದಿನ ದಿನ ನೀವು 5 ಕೆಜಿಯಷ್ಟು ದೇಸಿ ಹಸುವಿನ ಸಗಣಿಯನ್ನ ಒಂದು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ 20 ಲೀಟರ್ ನೀರು ಇರತಕ್ಕಂತಹ ಪ್ಲಾಸ್ಟಿಕ್ ಡ್ರಮ್ಮಿನಲ್ಲಿ ಮಧ್ಯಭಾಗದಲ್ಲಿ ಅಂದ್ರೆ ಒಂದು ಕೋಲನ್ನ ಇಟ್ಟು ಮಧ್ಯಭಾಗಕ್ಕೆ ಸರಿಯಾಗಿ ಗಂಟನ್ನ ಕಟ್ಟಿ ಆ ಒಂದು 5 ಕೆಜಿ ಸಗಣಿಯನ್ನ ನೆನೆ ಇಡಬೇಕು ಅಥವಾ ತೊಯಿಸಬೇಕು. ಸುಮಾರು 12 ಗಂಟೆಗಳ ಕಾಲ ಇದನ್ನ ನಾವು ಅದೇ ರೀತಿ ಇಡಬೇಕಾಗುತ್ತೆ. ಅದಾದ್ಮೇಲೆ ಅದೇ ಸಂದರ್ಭದಲ್ಲಿ 1 ಲೀಟರ್ ನೀರಿಗೆ 50 ಗ್ರಾಮ್ನಷ್ಟು ಸುಣ್ಣವನ್ನ ಹಾಕಿ ನೆನೆ ಇಡಬೇಕಾಗುತ್ತೆ. ಇದು ನೀವು ಬಿತ್ತನೆ ಮಾಡೋದಕ್ಕಿಂತ ಹಿಂದಿನ ದಿನ ಮಾಡ್ತಕ್ಕಂಥ ಕೆಲಸ. ಬಿತ್ತನೆ ಹಿಂದಿನ ದಿನ ಏನ್ ತಯಾರು ಮಾಡಿರ್ತೀರಿ ಆ ಒಂದು ತಯಾರು ಮಾಡಿದಂತ 12 ತಾಸುಗಳನ್ನ ಬಿಟ್ಟ ಮೇಲೆ ಬಿತ್ತನೆ ಮಾಡೋದಕ್ಕೆ ಹೋಗೋ ದಿನ ಏನ್ ಮಾಡ್ಬೇಕು ಅಂದ್ರೆ 5 ಕೆಜಿ ಸಗಣಿಯ ಗಂಟನ್ನ ಏನ್ ಕಟ್ಟಿರ್ತೀರಿ ನೀರಲ್ಲಿ ನೆನೆ ಇಟ್ಟಿರ್ತೀರಿ ಅದನ್ನ ತೆಗೆದು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ಸಗಣಿ ಅಂಶ ಆ ಒಂದು ಸೊಲ್ಯೂಷನ್ ಆ ನೀರಿಗೆ ಇಳಿಯುತ್ತೆ. ಆ ನೀರಿಗೆ ಇಳಿದಾಗ ಅಲ್ಲಿ ನಿಮಗೆ 20 ಲೀಟರ್ ಇರ್ತಕ್ಕಂಥದ್ದು 21 ಲೀಟರ್ ಅಥವಾ 22 ಲೀಟರ್ ಆಗುತ್ತೆ. ಅದಕ್ಕೆ ನೀವು ಏನ್ ಮಾಡ್ತೀರಾ ಅಂದ್ರೆ 5 ಲೀಟರ್ನಷ್ಟು ಗಂಜಲ ಅಥವಾ ಗೋಮೂತ್ರವನ್ನು ಹಾಕಿರ್ತೀರ. ಈ ಒಂದು ಸೊಲ್ಯೂಷನ್ ಏನು ಸಗಣಿಯ ಒಂದು ನೆನೆ ಇಟ್ಟಿರ್ತಕ್ಕಂಥ ಒಂದು ಸೊಲ್ಯೂಷನ್ ಮತ್ತೆ ಈ ಗೋಮೂತ್ರ ಏನ್ ಹಾಕಿರ್ತೀರಿ ಇದೆಲ್ಲ ಸೇರ್ಕೊಂಡು ಅಸಿಡಿಕ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ರಸಸಾರ. ಈ ಒಂದು ಸೊಲ್ಯೂಷನ್ ನ ರಸಸಾರ ಏನಾಗಿರುತ್ತೆ ಅಂದ್ರೆ ಅಸಿಡಿಕ್ ಆಗಿರುತ್ತೆ. ಇದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಹಿಂದಿನ ದಿನ ನೀವೇನು ನೆನೆಸಿಟ್ಟಿರ್ತೀರಿ 1 ಲೀಟರ್ ನೀರಿನಲ್ಲಿ 50 ಗ್ರಾಮ್ ಸುಣ್ಣವನ್ನು ಹಾಕಿ ಏನ್ ನೆನೆಸಿಟ್ಟಿರ್ತೀರಿ ಈ ಒಂದು ಸೊಲ್ಯೂಷನ್ ಅನ್ನ ಗೋಮೂತ್ರ ಹಾಕಿದಿರಲ್ಲ ಅವಾಗಲೇ ಆ ಸೊಲ್ಯೂಷನ್ ಜೊತೆ ಮಿಶ್ರಣ ಮಾಡ್ತಕ್ಕಂಥದ್ದು. ಆ ರೀತಿ ಮಿಶ್ರಣ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಒಂದು ರಸಸಾರ ನ್ಯೂಟ್ರಲ್ ಆಗುತ್ತೆ. ಆ ಒಂದು ನ್ಯೂಟ್ರಲ್ ಆದಾಗ ಅದಕ್ಕೆ 1 ಇಡಿ ಬದುವಿನ ಮಣ್ಣು ಅಥವಾ ಹೊಲದಲ್ಲಿ ಮರ ಇದ್ರೆ ಆ ಮರದ ಬುಡದ ಮಣ್ಣು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಕ್ಕಂಥದ್ದು. ಈ ರೀತಿ ಮಿಶ್ರಣ ಮಾಡಿದ್ರೆ ನಿಮಗೆ ಬೀಜಾಮೃತ ತಯಾರಾಗುತ್ತೆ. ಈ ಬೀಜಾಮೃತಕ್ಕೆ 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಗಳನ್ನ 10 ನಿಮಿಷಗಳ ಕಾಲ ಆ ಒಂದು ಬೀಜಾಮೃತಕ್ಕೆ ಬೀಜಗಳನ್ನ ಹಾಕ್ತಕ್ಕಂಥದ್ದು. ಆ ರೀತಿ ಹಾಕ್ಬಿಟ್ಟು 10 ನಿಮಿಷಗಳ ಕಾಲ ನೀವು ಬಿಡಬೇಕು. 10 ನಿಮಿಷಗಳ ಕಾಲ ಬಿಟ್ಟು ನೀವು ಬಿತ್ತನೆ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿದ್ರೆ ಮೊದಲ ಹಂತದ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಮೊಳಕೆ ಒಡೆಯುವ ಪ್ರಮಾಣ ಸಹಿತ ಜಾಸ್ತಿ ಇರುತ್ತೆ. ಈ ಒಂದು ಬೀಜಾಮೃತದ ಬಗ್ಗೆ ಅಥವಾ ನೈಸರ್ಗಿಕ ಕೃಷಿ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಬೇಕು ಅಂತಂದ್ರೆ ಈ ನನ್ನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ 9114180116. ಧನ್ಯವಾದಗಳು. ನೈಸರ್ಗಿಕ ಕೃಷಿ ಬಗ್ಗೆ ಅಥವಾ ಬೀಜಾಮೃತದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನ್ನ ದೂರವಾಣಿ ಸಂಖ್ಯೆ ಆಗಿರ್ತಕ್ಕಂತಹ 9164180161 ಅಥವಾ 9164180161 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದಾಗಿದೆ. ಎಲ್ಲಾ ರೈತ ಬಾಂಧವರಿಗೆ ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, ಬಿಪಿ, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಸಿರಿಧಾನ್ಯ ಹಾಗೂ ತೆಂಗಿನ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ನಗರಂಗೆರೆ ಗ್ರಾಮದ ಕೃಷಿಕ ಎನ್ಐ ಹನುಮಂತಪ್ಪ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ನಗರಗೆರೆ ಗ್ರಾಮದ ಕೃಷಿಕರಾದ ಎನ್ಐ ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಿರಿಧಾನ್ಯ ಬೆಳೆಗಳನ್ನು ಬಹಳ ವರ್ಷಗಳಿಂದ ಬೆಳೀತಿದ್ದಾರೆ, ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದಿದ್ದಾರೆ. ಹನುಮಂತಪ್ಪ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಹನುಮಂತಪ್ಪ. ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈಗ ನಾವು ಚಿಕ್ಕ ವಯಸ್ಸಿನಿಂದಲೂ ಕೃಷಿ ಇದನ್ನೇ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಕೃಷಿ ಇದರಲ್ಲಿ ನಮ್ಮ ತಂದೆಯರು ಮುತ್ತಾತರು ಅವರೆಲ್ಲ ಮಾಡ್ಕೊಂಬಂದಿರದೇ ಕೃಷಿಯೇ. ಹಂಗೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಿದ್ಯಾಭ್ಯಾಸ ಏನು ಮಾಡಲಿಲ್ಲ? ಅದ್ರ ಜೊತೆಗೆ ವಿದ್ಯಾಭ್ಯಾಸನೂ ಮಾಡಿವು, ಅಪ್ ಟು ಪಿ ಯು ಸಿ ತನಕ ಓದಿದ್ದೀವಿ ನಾವು. ಪಿ ಯು ಸಿ ಹೋದ್ಮೇಲೆ ಮುಂದೆ ಓದ್ಬೇಕನ್ನಿಸ್ತಾ ಏನು ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತೆ? ಇಲ್ಲ ಸಹ, ಅದು ನಾವೇ ಮಾಡಿವು, ಅಲ್ಲಿಗೆ ಪಿ ಯು ಸಿ ಸ್ಟಾಪ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಾವು ಕೃಷಿ ಕಡೆಗೆ ಒಂದು ಸ್ವಲ್ಪ ತೆಂಗು ಅದ್ರ ಜೊತೆಗೆ ಈ ಬೆಳೆಗಳು ಯಾವ್ದಂಥ ರಾಗಿ ಸಾಮೆ ನವಣೆ ಕೊರಲೆ ಅಂತ ಬೆಳೆಗಳನ್ನೆಲ್ಲ ಬೆಳ್ಕೊಂಡು ಈಗ ಆರಾಮಾಗಿ ಇದ್ದೀವಿ ನಾವು. ಈಗ ವಿದ್ಯಾಭ್ಯಾಸ ನಿಲ್ಲಿಸಿ ಕೃಷಿ ಬದುಕಿಗೆ ಬಂದ್ರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಹೌದು, ಎತ್ಬಿದ್ದು ಮಾಡಿರಿ, ಕೃಷಿ ಬದುಕು ಲಾಭದಾಯಕ ಆಗಿದೆ. ಇವತ್ತಿನ ರೇಟಿಗೆ ಸಾಮೆ 4,600 ರೂಪಾಯಿ ಸಿಗ್ತಾ ಐತೆ. ಒಂದು 4 ಎಕರೆ 5 ಎಕರೆ ಸಾಮೆ ಹಾಕೊಂಡ್ರೆ ಏನು ಇಲ್ಲ ಅಂದ್ರೆ ಒಂದು 20-25 ಕ್ವಿಂಟಲ್ ಸಾಮೆ ಆಗ್ತವೆ. ಹಂಗಾಗ್ಬಿಟ್ಟು ಅದರಿಂದ ಇವತ್ತಿನ ರೇಟ್ನಲ್ಲಿ 4,500-5,000 ತನಕ ಹೋಗುತ್ತದೆ. ಈ ಸ್ವಲ್ಪ ದಿವಸ ತನಕ ಇಟ್ಕೊಂಡು ಕಾದು ಇದು ಮಾಡಿದರೆ ಹಂಗಾಗ್ಬಿಟ್ಟು ಅದು ಪಕ್ಕಾ ಬೆಲೆ ಸಿಗೋ ಚಾನ್ಸಸ್ ಐತೆ. ಹಂಗಾಗಿ ಕೃಷಿ ಇದರಲ್ಲಿ ಲಾಭದಾಯಕ ಐತೆ. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 4 ಎಕರೆ ಇದೆ. 4 ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ನಾವು 4 ಎಕರೆಯಲ್ಲಿ ರಾಗಿ 1 ಎಕರೆ, ಆಮೇಲೆ ಸಾಮೆ 1 ಎಕರೆ ಬರಿತೀವಿ, ಆಮೇಲೆ ನವಣೆ 1 ಎಕರೆ ಬರಿತೀವಿ, 1 ಎಕರೆ ತೆಂಗೈತೆ, ಅದರೊಳಗೆ ತರಕಾರಿ ಏನೇನೋ ಸ್ವಲ್ಪ ಮಾಡ್ತೇವೆ ಅಷ್ಟೇ. ಸಾಮೆ ಇವೆಲ್ಲ ಸಿರಿಧಾನ್ಯಗಳು ಬೆಳೀತಾ ಇದ್ರಲ್ಲ, ಬೆಳೆ ಇಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತಾರೆ? ಮೊದಲು ನಾವೇನು ಮಾಡ್ತೀವಪ್ಪ ಅಂತಂದರೆ ಫಸ್ಟು ಇದು ಟ್ಯಾಕ್ಟ್ರಿಲಿ ಮಾಗಿ ಉಳುಮೆ ಮಾಡಿಸ್ತೀವಿ. ಮಾಗಿ ಉಳುಮೆ ಮಾಡಿಸ್ಬಿಟ್ಟು ಮತ್ತೇನು ಮಾಡ್ತೀವಪ್ಪ, ಧನ್ಯದ ಗೊಬ್ಬರ ಬರುತ್ತೆ ಸಾವಯವ ಗೊಬ್ಬರ, ಅದನ್ನೇ ಮಾಡ್ತೀವಿ, ಎಲ್ಲ ಚೆಲ್ಲಿಬಿಡ್ತೀವಿ ನಾವಾಗೆ. ನಾವು ಚೆಲ್ಲಿಬಿಟ್ಟು ಮತ್ತೆ ಕಲ್ಟಿವೇಟ್ರು ಅವೆಲ್ಲ ಮಾಡಿಬಿಟ್ಟು ಅರಗಿಸ್ಬಿಟ್ಟು ಸಾಮೆ ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಬಿಕ್ಸ್ ಮಾಡ್ಕೊಂಡು ಬಿತ್ತನೆ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಬಿತ್ತನೆ ಆದ್ಬಿಟ್ಟು ಒಂದು ಸ್ವಲ್ಪ ದಿವಸ ಹುಟ್ಟೆ ಆದಮೇಲೆ ಅದನ್ನ ಎಡಕುಂಟೆ ಅಂತ, ನಮ್ಮ ಕಡೆ ಎಡಕುಂಟೆಯಲ್ಲಿ ಎತ್ತಿನ ಬೇಸಾಯದಲ್ಲಿ ಎಡಕುಂಟೆ ಹೊಡ್ಕೊಂಡು ಅದನ್ನು ಆ ಟೈಪು ನಾವು ಮಾಡ್ಕೊಂತ ಹೋಗ್ತೀವಿ. ಹಾಗಾದರೆ ಈಗ ಮುಂಗಾರಿ ಬೆಳೆಯಲ್ಲಿ ಸಿರಿಧಾನ್ಯ ಬೆಳೆಗಳನ್ನ ಬೆಳೀತಾ ಇದ್ರ, ಯಾವ ತಿಂಗಳಲ್ಲಿ ಬೆಳೀತೀರಾ? ನಾವು ಒಪ್ಪಿಟ್ಟು ಮುಂಗಾರು ಅಂದರೆ ಜೂನು ಜುಲೈ ಅಂತ ಹೇಳ್ತಾರೆ. ಅದು ನಾವೆಲ್ಲೇ ಮಾರ್ಚ್ಗೆಲ್ಲ ಸ್ಟಾರ್ಟ್ ಮಾಡಿರ್ತೀವಿ. ನಾವಲ್ಲೇ ಮಾರ್ಚು ಮಳೆ ಬಿದ್ದ ತಕ್ಷಣನೇ ಅದ ಮಾಡ್ಕೊಂಡಿರ್ತೀವಲ್ಲ, ತಕ್ಷಣನೇ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಸಾಮೆ ಬಿತ್ತುಬಿಡ್ತೀವಿ. ಸಾಮೆ ಬಿತ್ತಿದ ಇಟ್ಕೆಲ್ಲ ಅದು ಸಾಮೆ ಹೆಸರು ಹೆಸರು ಬಿತ್ತಾರೆ, ಹೆಸರು ಬಿತ್ತಿದ್ದಾರೆ. ನಾವು ಸಾಮೆ ಜಾಸ್ತಿ ಒತ್ತು ಕೊಡೋದ್ರಿಂದ ಸಾಮೆಯನ್ನು ಬಿತ್ತುತ್ತೀವಿ ಜೂನು ಜುಲೈ ಆಗಸ್ಟ್ ಅಷ್ಟೊತ್ತಿಗೆಲ್ಲೇ. ಅದೆಲ್ಲ ನಮಗೆ ಫಸ್ಲು ಕಟಾವಿಗೆ ಬಂದುಬಿಡುತ್ತೆ. ಕಟಾವು ಮಾಡಿಸ್ಬಿಟ್ಟು ನಾವೇನಿದ್ರು ಮಾರ್ಕೆಟು ಇಲ್ಲ ಅಂದರೆ ಈ ಕಂಪ್ನಿಗಳಿದ್ದಾವೆ FPO ಕಂಪ್ನಿಗಳು ಅವೆಲ್ಲ ಅವ್ರಿಗೆ ನಾವು ಬಿಡ್ತೀವಿ. ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಪೂರ್ವ ಮುಂಗಾರು, ಮುಂಗಾರು ಪ್ರಾರಂಭದಲ್ಲೇ ಬಿತ್ತನೆ ಮಾಡದಂತ ಏನು ವರ್ಷಕ್ಕೆ ಒಂದ್ ಬೆಳೆತಂತ್ರ ಎರಡ್ ಬೆಳೆತಂತ್ರ? ವರ್ಷಕ್ಕೆ ಪೂರ್ವ ಮುಂಗಾರಲ್ಲಿ ಸಾಮೆ ತಾಂತೀವಿ, ಒಂದ್ ಸ್ವಲ್ಪ ದಿವಸ ಉಳುಮೆ ಮಾಡ್ಕೊಂತೀವಿ, ಅದು ನೆಲವ ಉಳುಮೆ ಮಾಡ್ಕೊಂಡು ಈ ಉರುಳಿನೋ ಆಮೇಲೆ ಜೋಳ ಹಿಂಗಾರು ಜೋಳ ಅಂತ ಬರ್ತವೆ ಅವನ್ನ ಹಾಕೊಂತೀವಿ ಸರ್. ಹಂಗಾಗ್ಬಿಟ್ಟು ಅಪ್ ಟು 2 ಬೆಳೆ ತಗೋತೀವಿ. ಹೀಗಾಗಿದ್ರೆ ಬಿತ್ತನೆ ಕ್ರಮ ಯಾವ ರೀತಿ ಮಾಡ್ತೀರಾ? ಈ ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತೀರಾ ಅಥವಾ ಈಗ ಎತ್ತುಗಳಿಂದ ಬಿತ್ತನೆ ಮಾಡ್ತೀರಾ? ಬಿತ್ತನೆ ಕ್ರಮ ನಾವು ಎತ್ತುಗಳಿಗೆ ಚೆನ್ನಾಗಿ ಬಿತ್ತನೆ, ಅದು 4 ಕಲ್ಕಿಂದ ಇದೈತೆ ಕೂರ್ಗೆ ಅಂತ ಮಾಡ್ಕೊಂಡಿರ್ತಾರೆ ಎತ್ತಿಗೆ, ಅದರಲ್ಲಿ ಬಿತ್ತನೆ ಮಾಡ್ಕೊಂತೀವಿ ಸರ್. ನಾವೇನು ಟ್ಯಾಕ್ಟ್ರ್ ಅದನ್ನು ಬಳಸ್ಕೊಳಕೋಲ್ಲ, ಅದು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡೋ ಇದು ಬಿತ್ತನೆ ಮಾಡ್ಬೇಕಾದ್ರೆ ಬೀಜ ಏನಾಗ್ತದೆ ಅಡವಿ ಆಗ್ತವೆ ಅಂತ ಉದ್ದೇಶದಿಂದ ಏನು ಮಾಡ್ತಾರೆ, ಎತ್ತನೆ ಬೇಸಾಯದಾಗಾದರೆ ಮೇಲೆ ಬೀಳ್ತವೆ ಬೀಜ ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ ಅನ್ನೋ ಉದ್ದೇಶದಿಂದ ಎತ್ತಿನ ಬೇಸಾಯದಲ್ಲಿ ಬಿತ್ತನೆ ಮಾಡ್ತೀವಿ. ಅಂದರೆ ಇವು ಸಣ್ಣ ಬೀಜ ಆಗಿರೋದ್ರಿಂದ ಟ್ರ್ಯಾಕ್ಟ್ರಿಂದ ಬಿತ್ತನೆ ಮಾಡಿದಾಗ ಆಳವಾಗಿ ಬಿತ್ತನೆ ಮಾಡಿದಾಗ ಒಂದು ಮೊಳಕೆ ಬಂದು ಊಟ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತೀರ? ಹೌದು, ಅದು ಆಳ ಬಿದ್ದಿರುತ್ತಲ್ಲ ಅಲ್ಲಿ ಅದು ಮೊಳಕೆ ಹೊಡೆಯೋಕ್ಕೆ ಬ್ಲಾಕ್ ಆದಂಗೆ ಆಗುತ್ತೆ, ಹುಟ್ಟೋದಿಲ್ಲ ಮ್ಯಾಕ್ ಬರೋಕ್ಕೆ, ಅದಕ್ಕೆ ಚೈತನ್ಯ ಕಡಿಮೆ ಆಗಿಬಿಟ್ಟು ಅಲ್ಲೇ ನಶಿಸಿ ಹೋಗುತ್ತೆ. ಆದ್ದರಿಂದ ಎತ್ತಿನ ಬೇಸಾಯದಾಗ ಏನಾಗುತ್ತಪ್ಪ ಅಂದರೆ ಅದು ಮೇಲೆ ಬೀಳುತ್ತೆ ಬೀಜ ಎಲ್ಲವ ಮೇಲೆ ನಾವು ಒಂಚೂರ ಅಲ್ಲಬೇನೋ ಇದನ್ನು ಇದು ಮಾಡಿಬಿಟ್ರೆ ಮೇಲೆ ಇರುತ್ತೆ, ಅದು ಚೆನ್ನಾಗಿ ಹುಟ್ಟೆ ಮೊಳಕೆ ಬರೋಕ್ಕೆ ಸಾಧ್ಯ ಇರುತ್ತೆ. ಹಂಗೆ ಅಂದರೆ ಈ ಸಿರಿಧಾನ್ಯ ಬೆಳೆಗಳಿಗೆ ಎತ್ತಿನ ಬೇಸಾಯ ಕ್ರಮನೇ ಹೆಚ್ಚು ಅನುಕೂಲ ಅಂತೀರ? ಹ್ಞೂ ಸರ್, ಎತ್ತಿನ ಬೇಸಾಯ ಎಡಕುಂಟೆ ಎಲ್ಲದಕ್ಕೂ ಎತ್ತುಗಳೇ ಸಮ. ಈಗ ಅದು ವೆಹಿಕಲ್ಗಳು ಅವೆಲ್ಲ ಸರಿಯಾಗಲ್ಲ ಸರ್, ಅದರಿಂದ ಏನು ಮಾಡೋಕ್ಕಾಗಲ್ಲ. ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡು ಹೋಗೋದು ಎತ್ತುಗಳೇ ಸಮ ಸರ್. ಈಗ ಎತ್ತಿನ ಬೇಸಾಯ ಕ್ರಮ ಒಳ್ಳೇದಂತ ಹೇಳ್ತಾರೆ. ಈಗೆಲ್ಲ ಸಾಕಷ್ಟು ಜನ ರೈತರು ಎತ್ತುಗಳು ಕಟ್ಕೊಳ್ಳೋದು ಅವನ್ನೆಲ್ಲ ಕಾಪಾಡದೆ ಕಡಿಮೆ ಆಗಿರೋದ್ರಿಂದ ತುಂಬಾ ಎಲ್ಲ ಈ ತರ ಟ್ರ್ಯಾಕ್ಟರ್ ಬಿತ್ತನೆ ಅವಲಂಬಿಸ್ತಾರೆ. ಈ ಜಾನುವಾರುಗಳು ಸಾಕಾಣಿಕೆ ಮಾಡೋದು ಕಡಿಮೆ ಆಗಿರೋದ್ರಿಂದ ಈ ಎತ್ತುಗಳು ಬಹಳ ಜನ ಸಾಕ್ತಾ ಇಲ್ಲ. ಇದು ಒಂದು ಕೃಷಿಗೆ ಹಿನ್ನಡೆ ಅನ್ಸುತ್ತಾ ನಿಮಗೆ? ಹೌದು ಸರ್, ಈಗ ಸಾವಯವ ಕೃಷಿಗೆ ಮರೆತ್ಬಿಟ್ಟಿದ್ದಾರೆ ಎಲ್ಲವ. ಈಗೆಲ್ಲ ರಾಸಾಯನಿಕ ಗೊಬ್ಬರಗಳು ಅವೆಲ್ಲ ಬಳಸೋದ್ರಿಂದ ಏನಾಗ್ಬಿಟ್ಟಿತ್ತಪ್ಪ ಅಂದ್ರೆ ಈಗ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತೈತೆ, ಭೂಮಿ ಹಾಳಾಗಿ ಹೋಗ್ತೈತೆ. ಹಂಗಾಗ್ಬಿಟ್ಟು ಎತ್ತುಗಳು ಜಾನುವಾರುಗಳು ಎಲ್ಲ ಸಾಕಿಕೊಂಡ್ರೆ ಅವರು ತರತಕ್ಕಂಥ ಸಗಣಿಯಿಂದ ಗೊಬ್ಬರ ಮಾಡ್ಕೊಂಡ್ಬಿಟ್ಟು ಹೊಲಕ್ಕೆ ಚೆಲ್ಲಿದ್ರೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಅದೇ ಸಾವಯವ ಗೊಬ್ಬರನೇ ಯೂಸ್ ಮಾಡಿದ್ರೆ ನಾವು ಲಾಭದಾಯಕ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ಕೊಂಡು ಮಾಡ್ಕೊತಾ ಇದ್ರೆ ಅದು ಒಂದು ಸ್ವಲ್ಪ ಉತ್ತಮ ಅನಿಸುತ್ತೆ. ಜಾನುವಾರುಗಳು ಬೇಕೇ ಬೇಕು ನಮ್ಮ ರೈತರಿಗೆ, ಜಾನುವಾರುಗಳೇ ಮುಖ್ಯವಾಗಿರೋದ್ರಿಂದ. ಈ ಜಾನುವಾರುಗಳ ಸಾಕಾಣಿಕೆ ಮಾಡ್ಕೊಂಡು ಬಿತ್ತನೆ ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಬಳಸ್ತೀರಾ? ಹಾ, ಬಳಸ್ತೀವಿ ಸರ್. ಒಂದು ಸ್ವಲ್ಪ ಬಳಸ್ತೀವಿ, ಹೆಚ್ಚಿಗೆ ಬಳಸೋದಿಲ್ಲ, ಕಡಿಮೆ ಬಳಸ್ತೀವಿ. ಸ್ವಲ್ಪ ಎಷ್ಟು ಬೇಕಾಗತ್ತಿದ್ದಕ್ಕೆ ಅನುಗುಣವಾಗಿ ಬಳಸ್ತೀವಿ ಸರ್. ಅದು ಅಂದರೆ ಈಗ ಈ ಸಿರಿಧಾನ್ಯಗಳಲ್ಲಿ ಈ ಮಧ್ಯದಲ್ಲಿ ಅಂತರ್ಬೇಸಾಯ ಅಂದರೆ ಎಡೆಕುಂಟೆ ಎಷ್ಟು ದಿವಸದಲ್ಲಿ ಹೊಡಿತೀರಾ, ಎಷ್ಟು ಸಾರಿ ಹೊಡಿತೀರಾ? ಎಡಕುಂಟೆ ಸರ್, ಅದು 3 ಬಾರಿ ಹೊಡಿಬೇಕು ಸರ್. ಎಡಕುಂಟೆ 3 ಬಾರಿ ಯಾಕೆ ಹೊಡಿಬೇಕು ಅಂದರೆ ಈ ಸಸಿ ಬೆಳೆಯೋದಕ್ಕೆ ಅದಕ್ಕೆ ಗಾಳಿ ಬರಬೇಕು, ಬೇರು ಗಾಳಿ ಆಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ಬುಡಕ್ಕೆ ಮಣ್ಣು ಬೀಳಬೇಕು ಅನ್ನೋ ಉದ್ದೇಶಕ್ಕೆ ಎಡಕುಂಟೆ ಹೊಡಿತೀವಿ. ಒಂದು 3 ಬಾರಿ ಹೊಡಿತೀವಿ ಸರ್ ಎಡಕುಂಟೆ. ಎಡಕುಂಟೆ ಹೊಡೆದ್ಮೇಲೆ ಏನಾದರೂ ಕಳೆ ತೆಗಿತೀರಾ? ಇಲ್ಲ ಸರ್, ಈಗಲೇ ಕಳೆ ಜಾಸ್ತಿ ರೇಟ್ ಆಗಿರೋದ್ರ ಕೋಲಿಗಳು, ಹಂಗಾಗ್ಬಿಟ್ಟು ಎಡಕುಂಟೆ ಒಂದೇ ಹೊಡೆಯೋದ್ರಿಂದ ಅಷ್ಟಕ್ಕೆ ಸಾಕಾಗುತ್ತೆ ಸರ್. ಈಗ ಕಳೆ ತೆಗಿಲಿಲ್ಲ ಅಂದ್ರೆ ಇಳುವರಿ ಚೆನ್ನಾಗಿ ಬರುತ್ತಾ? ಕಳೆ ಅಂದ್ರೆ ನಾವೇ ಮಾಡ್ತೀವಿ, ಮಾಗಿ ಬೆಸೆ ಹೊಡೆದಿರ್ತೀವಲ್ಲ ಕಳೆ ಎಲ್ಲ. ಈಗ ಮಳೆ ಇಲ್ಲದ ಟೈಮಲ್ಲಿ ಕ್ಲೀನ್ ಆಗಿ ಅಚ್ಚುಕಟ್ಟು ಮಾಡ್ಕೊಂಡಿರ್ತೀವಿ, ಆ ಟೈಮಾಗ ಅಚ್ಚುಕಟ್ಟು ಮಾಡ್ಕೊಂಡಿದ್ರಿಂದ ಕಳೆ ಬರಲ್ಲ ಜಾಸ್ತಿ. ಹಂಗಾಗ್ಬಿಟ್ಟು ನಾವು ಎಡಕುಂಟೆ ಹೊಡೆದ್ಬಿಟ್ರೆ ಅಷ್ಟಕ್ಕೆ ಅನುಕೂಲ ಆಗುತ್ತೆ ಸರ್, ಜಾಸ್ತಿ ಕಳೆ ಬರಲ್ಲ. ಈಗ ನಾವು ಯಾವುದೇ ಬೆಳೆ ತಗೊಳಕ್ ಹೋದ್ರು ಕೀಟ ರೋಗಗಳ ಬಾಧೆ ಕಂಡೇ ಕಾಣುತ್ತೆ. ಈ ಸಿರಿಧಾನ್ಯಗಳಿಗೆ ಏನಾದರೂ ಕೀಟ ರೋಗ ಬಾಧೆಗಳು ಕಾಣುತ್ತಾ? ಇಲ್ಲ ಇಲ್ಲ, ಸಿರಿಧಾನ್ಯದ ಮಟ್ಟಿಗೆ ಯಾವುದೇ ಕೀಟ ಬಾಧೆಗಳು ಕಾಣ್ ಬರಲ್ಲ ಸರ್. ಅದು ಮೊದ್ಲಿಂದಲೂ ಬೆಳೀತಿದಾರಲ್ಲ, ಎಲ್ಲೂ ಅದಕ್ಕೆ ಔಷಧಿ ಅಂತಕ್ಕಂಥ ಹೊಡೆದ್ರದೇ ನಾನು ನೋಡಿಲ್ಲ ಇದರಲ್ಲಿ. ಹಂಗಾಗಿ ಅವಕ್ಕೇನು ಕೀಟ ಬಾಧೆಗಳು ಏನು ಕಾಣಿಸ್ಕೊಳಲ್ಲ ಸರ್, ಕಾಣಿಸ್ಕೊಳಲ್ಲ ಹಂಗೇನು. ಈಗ ಸಿರಿಧಾನ್ಯಗಳು ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗತ್ತೆ? ಅದು 3 ತಿಂಗಳು 3.5 ತಿಂಗಳು ಬೇಕಾಗುತ್ತೆ ಸರ್ ಕಟಾವಿಗೆ ಬರ್ಬೇಕು. ಅಂದರೆ ಕಟಾವೆಲ್ಲ ಯಾವ ರೀತಿ ಮಾಡ್ತಾರೆ? ಈಗೆಲ್ಲ ಯಂತ್ರಗಳಿಂದ ಕಟಾವು ಮಾಡ್ತಾರೆ, ಕೆಲವರೆಲ್ಲ ಕೂಲರ್ ನೆಟ್ ಕೊಯ್ಸಿ ಕಣಕ್ಕಾಕಿ ಒಕ್ಕಣೆ ಮಾಡ್ತಾರೆ, ನೀವು ಯಾವ ರೀತಿ ಮಾಡ್ತೀರಾ? ನಾವು ಸರ್ ಯಂತ್ರದಿಂದಲೇ ಮಾಡಿಸ್ತಿರೋದು. ಇವಾಗ ಕೂಲಿ ರೇಟು ಜಾಸ್ತಿ ಆಗ್ಬಿಡುತ್ತೆ. ಒಬ್ರಿಗೆ ಈಗಿನ ಇದರಲ್ಲಿ 500 ರೂಪಾಯಿ ಒಂದು ಆಳು, ಅದು ಒಟ್ಟು 1 ಎಕರೆ ಕೊಯ್ಬೇಕು ಅಂದರೆ ಅಲ್ಲಿಗೆ 10 ಜನ ಆಳ್ಬೇಕಾಗತ್ತೆ, 10+2 12 ಜನ ಬೇಕಾಗತ್ತೆ. ಅವರಿಗೆ ಊಟ ಅಂತೆ, ಆಮೇಲೆ ಅವರಿಗೆ ಕೂಲಿ ಅಂತೆ, ಅವರಿಗೆ ಅವರ ಖರ್ಚುಗಳು ಎಲ್ಲ ನೋಡಿಬಿಟ್ರೆ ಇದು ಆರಾಮ್ಸೆ. ಇದು 1 ಎಕರೆ ಒಂದು ಅವರಲ್ಲಿ ಹೊಡೆದಾಕ್ಬಿಡ್ತಾರೆ. ಹಂಗಾಗ್ಬಿಟ್ಟು ಇದ್ರ ಉತ್ತಮ ಅನ್ಸುತ್ತೆ, ಪರವಾಗಿಲ್ಲ ಇದರಿಂದ ರೈತನಿಗೆ ಪರವಾಗಿಲ್ಲ, ಬೇಗ ಶ್ರಮ ಇರಲ್ಲ ಜಾಸ್ತಿ, ಬೇಗ ಕೆಲಸ ಮುಗಿಯುತ್ತೆ. ಅದು ತೂರಬೇಕು ಮತ್ತೆ ಅವೆಲ್ಲ ಕೆಲಸಗಳು ಕಣಕ್ಕಾಕ್ಬೇಕು ತುಳಿಸ್ಬೇಕು ಬಹಳ ಕಷ್ಟ ಇರುತ್ತೆ. ಇದಾದ್ರೆ ಮಿಷಿನಲ್ಲಿ ಒಂದೇ ಸರಿ ರಾಗಿ ಆದರೂ ಸಾಮೆ ಇರತ್ತೋ ಎಲ್ಲ ಒಂದೇ ಸರಿ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಉತ್ತಮ ಸರ್ ಇದು. ಈ ಯಂತ್ರದಿಂದ ಒಕ್ಕಣೆ ಮಾಡ್ಬೇಕಂದ್ರೆ ಬಾಡಿಗೆ ಅಂತ ಅಂತಾರೆ ಒಂದು ಎಕರೆಗೆ ಈಗ ಸರ್ ನಾವು ಕೊಟ್ಟಿರೋದು ಈಗ 1 ಎಕರೆಗೆ 3,800 ಕೊಟ್ಟಿದ್ದೀವಿ ಸರ್. ನಾವು ಈ ಥರ ಬಾಡಿಗೆ ಕೊಟ್ಟರು ನಮಗೆಲ್ಲ ಕಾಳಾಗಿ ಒಂದೇ ಸರಿ ಬರೋದ್ರಿಂದ ಶ್ರಮ ಕಡಿಮೆ ಆಗುತ್ತೆ, ಮತ್ತು ಕೂಲಿ ಕಾರ್ಮಿಕರ ಸಂಖ್ಯೆನೂ ಬೇಡೋದಿಲ್ಲ. ಹ್ಞೂ ಸರ್, ಈಗ ಶ್ರಮ ಕಡಿಮೆ ಆಗುತ್ತೆ ಅನ್ನೋದೇನು ಭಾಳ ಶ್ರಮ ಕಡಿಮೆ ಆಗುತ್ತೆ. ಈಗ ಅದು ಹುಲ್ಲು ಬರುತ್ತೆ, ಹುಲ್ಲು ತೀರ ಒಂದು 4 ಜನ ಲೇಬರ್ ಇಕ್ಕೊಂಬಿಟ್ಟು ಅದನ್ನೆಲ್ಲ ಗುಡ್ಡಿ ಮಾಡಿಬಿಟ್ಟು ತಾಂಡು ಬವಣೆಗೆ ಹಾಕ್ಬಿಡ್ತೀವಿ. ಹಂಗಾರು ಯಂತ್ರದಿಂದ ಹೋಗ್ಬೇಕಾರೆ ಕಾಳುಗಳು ವೇಸ್ಟ್ ಆದೇ ಆಗ್ತವೆ. ಆದರೆ ಏನು ಮಾಡೋಣ, ಇವತ್ತಿನ ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಸಿಗಲ್ವಲ್ಲ, ಆ ಒಂದು ದೃಷ್ಟಿಯಿಂದ ಯಂತ್ರಗಳು ಮೊರೆ ಹೋಗಿಬಿಟ್ಟಿತ್ತು ಸರ್. ಈಗ ಕಾಳು ವೇಸ್ಟ್ ಆಗ್ತಾವ ಅಂತಂದ್ರೆ ಈ ಯಂತ್ರದಿಂದ ಒಕ್ಕಣೆ ಮಾಡಿದಾಗ ಎಷ್ಟು ಪರ್ಸೆಂಟ್, ಒಂದು 10-20% ವೇಸ್ಟ್ ಆಗೋ ಸಾಧ್ಯತೆ ಇರುತ್ತೆ? ಹ್ಞೂ ಸರ್ ಸರ್, 20% ವೇಸ್ಟ್ ಆಗೇ ಆಗುತ್ತೆ ಸರ್, ಭಾಳ ಲಾಸ್ ಆಗುತ್ತೆ ಸರ್. ಏನು ಮಾಡ್ತೀರಿ, ಈಗ ಕಾರ್ಮಿಕರು ಸಿಗಲ್ವಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದನ್ನು ಅದಕ್ಕೆಲ್ಲ ಈಗಲೇ ಆಲ್ಮೋಸ್ಟ್ಲಿ ಎಲ್ಲ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸರ್, ಯಂತ್ರಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸರ್. ಅನಿವಾರ್ಯ ಮಾಡಲೇಬೇಕು. ಹ್ಞೂ ಸರ್, ಮಾಡಲೇಬೇಕು ಅನಿವಾರ್ಯ, ಏನು ಮಾಡೋಕ್ಕೆ ಬರಲ್ಲ ಇವತ್ತಿನ ಪ್ರವಾಹದಾಗ. ಮತ್ತು ಈ ಸಿರಿಧಾನ್ಯಗಳನ್ನ ಎಲ್ಲಿ ಮಾರಾಟ ಮಾಡ್ತೀರ ಸರ್? ನಾವು ಈಗ ನಮ್ಮದೇ ಆದ ಒಂದು FPO ಅಂತ ಐತೆ, ನಾವು ಶೇರ್ ಹಾಕಿದ್ದೀವಿ ಅಲ್ಲಿ, ದುರ್ಗದ ಸಿರಿಧಾನ್ಯ ಅಂತ ಆ ಕಂಪ್ನಿಗೆ ನಾವು ಮಾರಾಟ ಮಾಡ್ತೀವಿ ಸರ್. ಅವರು ನಾವು ಶೇರ್ ಹಾಕಿರೋದ್ರಿಂದ 100 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಈಗ 4,500 ಇದ್ದರೆ 4,600 ರೂಪಾಯಿ, ಹಿಂಗೆ 100 ರೂಪಾಯಿ ಜಾಸ್ತಿನೇ ಕೊಟ್ಟು ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಕೊಡ್ತೀವಿ ಸರ್. ನಾವು ಓಪನ್ ಮಾರ್ಕೆಟಲ್ಲಿ ಮಾರಾಟ ಮಾಡಿದಾಗ ರೇಟ್ ಕಡಿಮೆ ಸಿಗುತ್ತಾ? ಹಾ ಸರ್, 4,500 ಈಗ 4,500 ಇದೆ ನಮ್ಮಲ್ಲಿ, 4,600 ಹಂಗೆ ತಗೊಳ್ತಾರೆ ಶೇರ್ ನಾವಿರೋದ್ರಿಂದ. ಅದರಿಂದ ಓಪನ್ ಮಾರ್ಕೆಟಾಗ 4,500 ಸಿಗ ನಾವು ಕೊಡ್ಬೇಕಾಗ ಸರ್, ಮಾರ್ಕೆಟಾಗೆ ನಷ್ಟ ರೇಟ್ ಸಿಗಲ್ಲ ಸರ್ ನಮಗೆ. ಅಂದರೆ ಈ ರೈತ ಉತ್ಪಾದಕ ಕಂಪ್ನಿಯಲ್ಲಿ ನೀವು ಸದಸ್ಯತ್ವ ಪಡ್ಕೊಳ್ಳೋದ್ರಿಂದ ಅನುಕೂಲ ಆಗ್ತಾ ಇದೆಯಾ? ಹ್ಞೂ ಸರ್, ಅದರಿಂದ ಗೊಬ್ಬರ ತಾಳ್ತೀವಿ, ಆಮೇಲೆ ಟಾರ್ಪಲಿನ್ ತಾಂತೀವಿ, ಆಮೇಲೆ ಇನ್ನು ಹೆಚ್ಚಿನದಾಗಿ ಕೃಷಿ ಸಂಬಂಧಪಟ್ಟಿದ್ದ ಚಟುವಟಿಕೆಗಳಲ್ಲಿ ಅವರು ನಮಗೆ ಒಂದು ತರಬೇತಿಯನ್ನು ಕೊಡ್ತಾರೆ, ಎಲ್ಲದೂ ಅನುಕೂಲ ಇದೆ ಸರ್. ಅದರಿಂದ ಸದಸ್ಯತ್ವ ಶುಲ್ಕ ಅಂದ್ರೆ ಎಷ್ಟು ಕಟ್ಟಬೇಕು? 1,000 ರೂಪಾಯಿ ಕಟ್ಟಬೇಕು ಸರ್. ಹ್ಞೂ, 1,000 ರೂಪಾಯಿ. ಈಗ ಈ ರೈತ ಉತ್ಪಾದಕ ಸಂಸ್ಥೆಯಿಂದ ಇಷ್ಟೊಂದು ಅನುಕೂಲ ಇದ್ದಾಗ ಸಾಕಷ್ಟು ಜನ ರೈತರು ಈ ಸದಸ್ಯತ್ವ ಪಡ್ಕೊಂಡು ಇದ್ರೆಲ್ಲ ಅನುಕೂಲ ಯಾಕೆ ಪಡ್ಕೋಬಾರ್ದು, ಯಾಕೆ ಇನ್ನೂ ಅಷ್ಟೊಂದು ಆಸಕ್ತಿ ತೋರಿಸ್ತಿಲ್ಲ ರೈತರು ಅನ್ಸುತ್ತೆ? ನಾವು ಹಾಕಿದೀವಲ್ಲ ಶೇರ್, ಅದರಲ್ಲಿ 1,000 ಜನ ಶೇರ್ ಹಾಕಿದಾರೆ ಸರ್, 1,000 ಅಷ್ಟೇ ಇರೋದು ಅದರಲ್ಲಿ, ಆದ್ರೆ 1,000 ಜನ ಶೇರ್ ಹಾಕಿ ಅದರಲ್ಲಿ ಸದಸ್ಯತ್ವ ಪಡ್ಕೊಂಡಾರೆ ಎಲ್ಲರೂ. ಅಂದ್ರೆ ನಿಮ್ಮ ತಾಲೂಕುಗಳಲ್ಲೆಲ್ಲ ರೈತ ಉತ್ಪಾದಕ ಸಂಸ್ಥೆ ಕಡೆ ಆಸಕ್ತಿ ತೋರಿಸ್ತದ ರೈತರು? ಹ್ಞೂ ಸರ್, ನಮ್ಮ ಇದು ತಾಲೂಕಲ್ಲೆಲ್ಲ ನಮ್ಮ ಶ್ರೀರಾಮಪುರ ಒಳಗೆ ನಮ್ದು ಒಂದೈತೆ, ಅದು ದುರ್ಗದ ಸಿರಿಧಾನ್ಯ ಅಂತ, ಅದರಲ್ಲಿ ಜಾಸ್ತಿ ಜನ ಶೇರ್ ಹಾಕಿದ್ದಾರೆ, 1,000 ಜನ ಶೇರ್ ಹಾಕಿದ್ದಾರೆ, ಹಂಗಾಗ್ಬಿಟ್ಟು ಅದರಿಂದ ಪ್ರಯೋಜನ ಪಡ್ಕೊಂತಿದ್ದಾರೆ ಸರ್. ಈ ಸಿರಿಧಾನ್ಯದಿಂದ ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ನಿಮ್ಗೆ? ಈಗ ಸಾಮೆ ಒಂದು ಎಕರೆಗೆ 6-8 ಕ್ವಿಂಟಾಲ್ ಇಳಿಯುತ್ತೆ ಸರ್. ನವಣೆ ಕಡಿಮೆ ಬರುತ್ತೆ, ನವಣೆ ಒಂದು 3.5-4 ಕ್ವಿಂಟಾಲ್ ಬರುತ್ತೆ ಅಷ್ಟೇ ಎಕರೆಗೆ. ಸಾಮೆನೇ ಜಾಸ್ತಿ ಸರ್, 7-8 ತನಕನೂ ಒಂದು ಎಕರೆಗೆ ಇಳುವರಿ ಬರುತ್ತೆ ಸರ್. ರೈತರು ಹೇಳ್ತಿರ್ತಾರೆ, ನಾವೀಗ ನೇರವಾಗಿ ನವಣೆ ಮಾರೋದಕ್ಕಿನ್ನ ಈ ನೇರವಾಗಿ ಸಾಮೆ ಮಾರೋದಕ್ಕಿನ್ನ ಅದನ್ನ ಮೌಲ್ಯವರ್ಧನೆ ಮಾಡಿ ಅಂದರೆ ಅಕ್ಕಿ ಮಾಡಿ ಮಾರಾಟ ಮಾಡಿದಾಗ ನಮ್ಗೆ ಇನ್ನೂ ಹೆಚ್ಚು ಲಾಭ ಬರುತ್ತೆ ಅಂತಾರೆ, ನೀವು ಆ ಕಡೆ ಆಸಕ್ತಿ ತೋರಿಸ್ತಾ ಇಲ್ಲ ಸರ್? ಅದು ಅಕ್ಕಿ ಮಾಡಿ ಮಾರಾಟ ಮಾಡೋಕ್ಕೆ ಅಂತಂದರೆ ಅದಕ್ಕೆಲ್ಲ ವೈಯಕ್ತಿಕವಾಗಿ ಏನಾಗತ್ತಪ್ಪ, ಮೊದಲೇನು ಮಾಡಾರಪ್ಪ ಅಂದರೆ ಹಿಂದಿನ ಕಾಲದಾಗೆ ಕುಸಿ ಬಿಡೋರು, ಕುಸಿ ಬಿಟ್ಟು ಅದನ್ನ ಅವರೇ ಒಣಕೆಯಲ್ಲಿ ಕೊಟ್ಟು ಅಕ್ಕಿ ಮಾಡ್ಕೊಳೋರು. ಈಗೆಲ್ಲ ಆ ಪರಿಸ್ಥಿತಿ ಇಲ್ವಲ್ಲ, ಹಂಗಾಗಿ ನೇರವಾಗಿ ಈಗ ಮಿಷಿನ್ಗೆ ಕೊಡ್ತಾರೆ, ಹಂಗಾಗಿ ಅದು ವ್ಯಥೆ ಜಾಸ್ತಿ ಸರ್. ಸಿರಿಧಾನ್ಯ ಬೆಳೆಗಳು ಏನಿದ್ದಾವೆ ವ್ಯಥೆ ಜಾಸ್ತಿ, ಆದ್ರದ್ರಿಂದ ಏನು ಮಾಡ್ತಾರಪ್ಪ ರೈತರು ಮಾರಾಟ ಮಾಡ್ತಾರೆ, ಮಾರಾಟ ಮಾಡಿ ಈಗ ರೈತರು ಏನು ಮಾಡ್ತಾರೆ, ಅವರು ಎಲ್ಲೋ ಮಾಡಿದಂಥ ಅಕ್ಕಿ ತಂದು ಈಗ ರೈತರುಗಳೇ ಯೂಸ್ ಮಾಡೋಂಗೆ ಆಗಿದೆ ಸರ್. ಸೋಂಬೇರಿಗಳು ಆಗ್ಬಿಡ್ತಾರೆ ರೈತರು, ಆ ಟೈಪ್ ಆಗ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಅಷ್ಟೇ ಸರ್. ಇದು ಸಿರಿಧಾನ್ಯ ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ ಸರ್? ಖರ್ಚು ಸಿರಿಧಾನ್ಯ ಬೆಳೆಯೋಕೆ ಅಂದರೆ ಅಷ್ಟೇನು ಖರ್ಚು ಬರೋದು ಸರ್, ಫಸ್ಟು ಉಳುಮೆ ಮಾಡ್ಕೊಂಡು ನಾವು ಮಾಡ್ಕೊಂಡಿರ್ತೀವಲ್ಲ, ಒಂದು ಸ್ವಲ್ಪ ಗೊಬ್ಬರ ತರೋದಕ್ಕೆ ಒಂದು ಸ್ವಲ್ಪ ಖರ್ಚು ಬರುತ್ತೆ, ಆಮೇಲೆ ಇನ್ನೇನು ಎಡಕುಂಟೆ ನಮ್ಮವೇ ಜಾನುವಾರೊಳಗೆ ಇದ್ದರೆ ಎಡಕುಂಟೆ, ಆಮೇಲೆ ಕೊಯ್ಲಿ ಕಾಲದಲ್ಲಿ ಕೊಯ್ಲು ಅದೇ ಮಿಷಿನ್ ಯಾಂತ್ರೀಕರಣ ಇರುತ್ತಲ್ಲ, ಹಂಗೆ ಕೊಯ್ಲಿಗೆ ಅದು ಒಂದು ಎಕರೆಗೆ ಏನೂ ಇಲ್ಲ ಅಂದರೂ ಒಂದು 3,400 ಪ್ಲಸ್ ಇದು ಒಂದು 1,000 ಅಲ್ಲಿಗೆ ಒಂದು 6,000-7,000 ಬರುತ್ತೆ ಸರ್. ಬರುತ್ತೆ. ನಿಮ್ಗೆ ಇದೆಲ್ಲ ಒಳ್ಳೆ ಇಳುವರಿ ಬಂದು ಮಾರಾಟ ಮಾಡಿದಾಗ ನಿಮ್ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗ ಸಾಧ್ಯತೆ ಇರುತ್ತೆ? ಇವತ್ತಿನ ರೇಟಲ್ಲಿ ಸಾಮೆ 4,500 ಐತೆ ಸರ್, ಅಲ್ಲಿಗೆ 6 ಕ್ವಿಂಟಾಲ್ ಆದರೂ ಅಲ್ಲಿಗೆ ಹತ್ರ ಒಂದು 25,000-30,000 ರೂಪಾಯಿ ಲಾಭ ಸಿಗುತ್ತೆ ಸರ್. ಅದ್ರಲ್ಲಿ ನಮ್ಮದು ಖರ್ಚು ಎಲ್ಲ ಒಂದು 10,000 ರೂಪಾಯಿ ಕಳೆದ್ರು ಅಥವಾ ಒಂದು 15,000-16,000 ರೂಪಾಯಿ ಲಾಭ ಉಳ್ಕೊಳತ್ತೆ ಸರ್ ನಮಗೆ ಉಳ್ಕೊಳತ್ತೆ ಸರ್. ಮತ್ತೆ ಬೇರೆ ಏನಾದ್ರೂ ಬೇರೆ ಬೇರೆ ಇನ್ನು ನೀರಾವರಿ ಮಾಡಿ ಏನಾದ್ರೂ ತೋಟಗಾರಿಕೆ ಬೆಳೆಗಳು ಬೆಳಬೇಕಂತ ಆಸಕ್ತಿ ಇಲ್ಲ? ಇಲ್ಲ ಸರ್, ತೋಟಗಾರಿಕೆ ಬೆಳೆಗಳು ಅಂತಂದ್ರೆ ಅದು ಒಂದು ದಿನ ರೇಟ್ ಜಾಸ್ತಿ ಇರುತ್ತೆ, ಒಂದು ದಿನ ಆಟೋಮೆಟಿಕ್ ಕಡಿಮೆ ಇರುತ್ತೆ. ನಾವು ಬೆಳೆದ ವರ್ಷ ಏನಾಗಿರುತ್ತಪ್ಪ ರೇಟ್ ಆಟೋಮೆಟಿಕ್ ಕಡಿಮೆ ಇರುತ್ತೆ, ನಾವು ಬೆಳೆದಿಲ್ಲದ ವರ್ಷ ಏನು ಮಾಡಿದ್ರೆ ರೇಟ್ ಜಾಸ್ತಿ ಇರುತ್ತೆ. ಕಡಿಮೆ ಅವಧಿಯಲ್ಲಿ ಬೆಳೆದಿರ್ತೀವಿ ಆ ಟೈಮಲ್ಲಿ ರೇಟು ಸಿಗೋದಿಲ್ಲ ನಮಗೆ, ಹಂಗಾಗ್ಬಿಟ್ಟು ಅದು ಇದು ನಾವು ಮಂತ್ಯಾನಕ್ಕೆ ಹಾಕೊಂಡಿದ್ದೀವಿ ಸರ್. ಸ್ವಲ್ಪ ನಾವು ಮಂತ್ಯಾನಕ್ಕೆ ಹಾಕೊಂಡು ಬಾಳ್ಕೊಂತಿದ್ದೀವಿ, ಮಾರೋದಕ್ಕೇನು ಹಾಕಿಲ್ಲ ಸರ್ ನಾವು. ತೋಟಗಾರಿಕೆ ಬೆಳೆಗಳು ಏನು ಹೋಗಿಲ್ಲ. ನಾವು ತೆಂಗು ಒಂದೈತೆ, ತೆಂಗಲ್ಲಿ ಕೊಬ್ಬರಿ ಐತಿರೋ ಅದನ್ನು ಇದು ಮಾರ್ಕೆಟಿಗೆ ಬಿಟ್ಕೊಂಡು ಇದು ಮಾಡ್ತೀವಿ ಸರ್. ಈ ಸಿರಿಧಾನ್ಯಗಳು ಬೆಳೆದು ಬರೀ ಮಾರಾಟ ಮಾಡಿದ ಮನೆಗೂ ಉಪಯೋಗಿಸ್ತಾರೆ ಊಟಕ್ಕೆ? ಮನೆಯಲ್ಲೇ ಉಪಯೋಗಿಸ್ತೀವಿ ಸರ್, ನಾವು ಮನೆಯಲ್ಲೇ ನಾವೇ ಕುಸಿಕೊಂಡು ಅದನ್ನು ಕುಟ್ಟಿ ಅದನ್ನು ಅನ್ನ ಮಾಡ್ಕೊಂಡು ಊಟ ಮಾಡ್ತೀವಿ ಸರ್. ಈಗ ಸಿರಿಧಾನ್ಯಗಳು ಬಳಸೋದ್ರಿಂದ ಹೆಚ್ಚು ಅನುಕೂಲ ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳ್ತಿರ್ತಾರೆ, ಅದು ಅನುಕೂಲ ಆಗ್ತಾ ಇದೆಯಾ? ಹ್ಞೂ ಸರ್, ಅನುಕೂಲ ಆಗ್ತಿದೆ. ಈಗ ಪ್ರಪಂಚದಾದ್ಯಂತ ಈ ಸಿರಿಧಾನ್ಯನೇ ಜಾಸ್ತಿ ಉಪಯೋಗಿಸ್ತಿರೋದು ಆಹಾರಕ್ಕೆ ಎಲ್ಲದಕ್ಕೂ. ನಮ್ಮಲ್ಲೇ ಕಡಿಮೆ, ಈಗ ಏನಾಯ್ತಪ್ಪ ರೈತರುಗಳು ಜಾಸ್ತಿ ಉಪಯೋಗಿಸಲ್ಲ, ಎಲ್ಲ ಶ್ರೀಮಂತರೇ ಉಪಯೋಗಿಸೋದ್ರಿಂದ ಹಿಡಿದು ಸಿರಿಧಾನ್ಯ ಭಾಳ ಉತ್ತಮವಾದ ಸರ್ ಅದು. ಅದರಿಂದ ಪರವಾಗಿಲ್ಲ ಸರ್, ನಮ್ಮ ರೈತರಿಗೆ ಸಿರಿಧಾನ್ಯ ಲಾಭದಾಯಕವಾಗಿ ಸಿಗಿದೆ ಸರ್. ಮತ್ತೆ ಈ ತೆಂಗು ಇದೆ ಅಂತಂದು, ಎಷ್ಟು ಎಕರೆ ತೆಂಗಿದೆ, ಎಷ್ಟು ಗಿಡಗಳಿದಾವೆ? ಅದು 1.5 ಎಕರೆಲಿ ತೆಂಗಿದೆ ಸರ್, ಒಂದು 60 ಗಿಡಗಳಿದಾವೆ ಸರ್. 60 ಗಿಡಗಳಿದಾವೆ. ಇಳುವರಿಯಲ್ಲಿ ಯಾವ ರೀತಿ ಬರ್ತಾ ಇದೆ? ಅದು ಒಂದು 1 ವರ್ಷಕ್ಕೆ ಒಂದು 6,000 ಕೊಬ್ಬರಿ ಸಿಗುತ್ತೆ ಸರ್. 6,000-7,000 ಹಿಂಗೆ ಸಿಗುತ್ತೆ ಸರ್ ಕೊಬ್ಬರಿ. ಕೊಬ್ಬರಿನ ಮಾರ್ಕೆಟಿಗೆ ಹಾಕ್ತೀವಿ, ಮಾರ್ಕೆಟಿಂದ ಒಂದು ಸ್ವಲ್ಪ ಅದ್ರಲ್ಲಿ ತಗೊಂಡು ಎಣ್ಣೆನೂ ಹಾಕ್ಸ್ಕೊಂತೀವಿ ಮನೆಗೆ. ಅದ್ರ ಜೊತೆ ಶೇಂಗಾ ಬೀಜ ಹಾಕ್ಸ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಸ್ಕೊಂತೀವಿ ಸರ್. ಈಗ ಕೆಲವರೆಲ್ಲ ಕಾಯಿ ಮಾರಾಟ ಮಾಡ್ತಾರೆ, ನೀವು ಕೊಬ್ಬರಿ ಮಾರಾಟ ಮಾಡ್ತಾರೆ, ಏನು ವ್ಯತ್ಯಾಸ ಅನಿಸುತ್ತೆ? ಕೊಬ್ಬರಿನಲ್ಲಿ ಅಂದರೆ ಚಿಪ್ಪು ಬರುತ್ತೆ ಸರ್, ಅದಕ್ಕೂ ಬೆಲೆ ಇದೆ, ಆಮೇಲೆ ಕೊಬ್ಬರಿಗೂ ಬೆಲೆ ಇದೆ, ಆ ಮೊಟ್ಟೆಗೂ ಬೆಲೆ ಇದೆ. ಹಂಗಾಗ್ಬಿಟ್ಟು ಅದಾದ್ರಿಂದ ನಾವು ಕೊಬ್ಬರಿಗೆ ಹಾಕೋ ಜಾಸ್ತಿ, ತೆಂಗಿನಕಾಯಿ ಮಾರಲ್ಲ ಸರ್. ಯಾಕಪ್ಪಂದ್ರೆ ನಾವು ಕೊಬ್ಬರಿ ಮಾಡೋದ್ರಿಂದ ಎಲ್ಲ ಉಪಯೋಗ ಆಗುತ್ತೆ. ಹ್ಞೂ ಸರ್, ಎಲ್ಲ ಉಪಯೋಗ ಆಗುತ್ತೆ. ಈ ಕಾಯಿ ಕೊಟ್ಟರೆ ಏನಾಗುತ್ತಪ್ಪ ಅಂದ್ರೆ ಮೊಟ್ಟೆ ಚಿಪ್ಪು ಎಲ್ಲ ಹಂಗೆ ಹೋಗ್ಬಿಡ್ತೈತೆ. ಹಂಗಾಗ್ಬಿಟ್ಟು ಈ ಕೊಬ್ಬರಿ ಮಾಡಿಬಿಟ್ರೆ ಕೊಬ್ಬರಿ ಚಿಪ್ಪು ಮೊಟ್ಟೆ ಮೂರು ಸಿಗ್ತಾವಲ್ಲ ಸರ್. ಹಂಗಾಗಿ ಕೊಬ್ಬರಿ ಮಾಡ್ಬೇಕಂದ್ರೆ ಯಾವ ಥರ ಕ್ರಮಗಳು ಅನುಸರಿಸ್ತೀರ? ಅಂದರೆ ಹಣ್ಣಾಗಿ ಉದುರಿದಂಥ ಕಾಯಿನೇ ಹಾಕೊಂಬಂದು ಕೊಬ್ಬರಿ ಮಾಡೋದ, ಯಾವ ರೀತಿ ನೀವು ಗಿಡದಿಂದನೇ ಕಿತ್ತು ಕೊಬ್ಬರಿ ಮಾಡ್ಕೊಂತ ಹೆಂಗೆ ಮಾಡ್ತೀರ? ಗಿಡದಲ್ಲಿ ಹಣ್ಣಾಗಿ ಉದುರ್ತಾ ಇರ್ತಲ್ಲ, ಆ ಟೈಮಲ್ಲಿ ನಾವೇ ಮಾಡ್ತೀವಿ, ಗಣ ತಗೊಂಡೋಗಿ ಕೀಳ್ತೀವಿ ಮರದಲ್ಲಿ, ಕಿತ್ತುಬಿಟ್ಟು ಒಂದು ರಾಶಿ ಹೊಡೆದ್ಬಿಟ್ಟು ಒಂದು ಶೆಡ್ ಟೈಪ್ ಮಾಡ್ಕೊಂಡು ಆ ಶೆಡ್ಗೆ ಕಾಯಿ ಹಾಕೊಂತೀವಿ. 2 ತಿಂಗಳು 3 ತಿಂಗಳು ಒಂದು ಪಟಕ ಕಿತ್ತಿಗೆ ಹಾಕ್ಬಿಟ್ಟು 3 ಐಟಮ್ ಒಂದೇ ಸರಿ ಹಾಕ್ಬಿಟ್ಟು ಕೊಬ್ಬರಿ ಮಾಡ್ಕೊಂತೀವಿ ಸರ್. ಕೊಬ್ಬರಿನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರ? ಅವು ಮಂಡಿಗಳಿರ್ತಾವೆ ಸರ್, ಕೊಬ್ಬರಿ ಮಂಡಿಗಳು ಅಂತ ಇರ್ತಾವೆ, ಇಲ್ಲ ಇಲ್ಲೇ ಅರಸೀಕೆರೆ ಕೊಬ್ಬರಿ ಮಂಡಿಗಳಿಗೆ ತಗೊಂಡೋಗಿ ಅಲ್ಲಿ ಬಿಡ್ತೀವಿ ಸರ್ ನಾವು. ಏನು ರೇಟ್ ಇದೆ ಕೊಬ್ಬರಿ? ಇವತ್ತಿನ ರೇಟ್ ಕಡಿಮೆ ಆಗ್ಬಿಟ್ಟಿ ಸರ್ ಕೊಬ್ಬರಿ ರೇಟ್, 11,200, 11,300. ಮೊದಲು 18, 19, 20,000 ಇತ್ತು, ಈಗಿನ ರೇಟಲ್ಲಿ ಕ್ವಿಂಟಾಲ್ಗೆ 11,200, 11,300. ಹಂಗಾಗಿ ಕಡಿಮೆ ಆಗ್ಬಿಟ್ಟಿದೆ ಸರ್. ಅಂದರೆ ನಮ್ಮ ರೈತರಿಗೆ ಏನು ರೇಟ್ ಇದ್ರೆ ಅನುಕೂಲ ಅಂತೀರ? ಒಂದು 15 ಮೇಲೆ ಇದ್ರೆ ಅನುಕೂಲ ಆಗುತ್ತೆ ಸರ್, 15 ಒಳಗೆ ಬಂದರೆ ರೈತನ ಕಷ್ಟ ಆಗುತ್ತೆ. ಕೊಬ್ಬರಿನೇ ಕಾದ್ಕೊಂಡು ಕೂತಿರ್ತಾನೆ ಪಾಪ ರೈತ, ಹಾಕೊಂಡು 9 ತಿಂಗಳು ಹಾಕೊಂಡು ಕೂತಿರ್ತಾನೆ ಆ ಶೆಡ್ಡಲ್ಲಿ, ಅವನಿಗೆ ಅನ್ಯಾಯ ಆಗ್ಬಿಡುತ್ತೆ ಪಾಪ. ಹಂಗಾಗ್ಬಿಟ್ಟು ಒಂದು 15 ಮೇಲಾಗಿ 20 ಒಳಗಿದ್ರು ಪಾಪ ಅವ್ನು ರೈತ ಚೆನ್ನಾಗಿರ್ತಾನೆ ಸರ್. ಅದನ್ನು ಏನು ಕಾರಣದಿಂದ ರೇಟ್ ಕಡಿಮೆ ಆಯಿತು ಅನ್ಸ ಅಂದರೆ ಬೆಳೆಯರ ಸಂಖ್ಯೆ ಜಾಸ್ತಿ ಆಯಿತು ಅನ್ಸುತ್ತೆ, ಹೆಂಗೆ ಅನ್ಸುತ್ತೆ? ಬೆಳೆಯರ ಸಂಖ್ಯೆ ಅಲ್ಲ ಸರ್, ಅದು ಹೆಚ್ಚುವರಿ ಬೇರೆ ಕಡೆಯಿಂದ ಶಿಫ್ಟ್ ಆಗ್ತಾ ಐತಿ ಅಂತ, ಒಂದು ಇತ್ಕಡೆ ಬರ್ತಾ ಐತಿ ಅಂತ ಒಂದು ಉದ್ದೇಶದಿಂದ ಹೇಳ್ತಿದ್ದಾರೆ. ಹಂಗಾಗ್ಬಿಟ್ಟು ಇಲ್ಲೇ ಒಬ್ಬರಿಗೆ ರೇಟ್ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ನಮ್ಮ ದೇಶದಲ್ಲಿ ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತಿದ್ದಾರೆ. ಹಾಂ ಸರ್, ಆ ಥರ ಆಮದು ಮಾಡ್ಕೊಂತಿದ್ದಾರೆ, ಹಂಗಾಗಿ ನಮ್ಮ ಇಲ್ಲಿ ಒಬ್ಬರಿಗೆ ಬೇಡಿಕೆ ಕಡಿಮೆ ಆಗಿದೆ ಸರ್. ಒಟ್ಟಾರೆಯಾಗಿ ತೆಂಗಿನಿಂದ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ? ವರ್ಷಕ್ಕೆ ಅಂದರೆ ಅಲ್ಲಿಗೆ ಸರ್ ಒಂದು 5 ಕ್ವಿಂಟಾಲ್ ಕೊಬ್ಬರಿ ಸಿಗುತ್ತೆ ಸರ್. ಅಲ್ಲಿಗೆ 12,000 ಹತ್ತತ್ರ ಒಂದು 70,000-80,000 ಸಿಗೋತಿ ಸರಿ ಸರ್. ಖರ್ಚು ಏನಾದರೂ ಖರ್ಚು ಮಾಡ್ತಾರೆ ನಿರ್ವಹಣೆ ಮಾಡಲಿಕ್ಕೆ? ಅದಕ್ಕೇನು ಖರ್ಚಿಲ್ಲ ಸರ್, ಗೊಬ್ಬರ ಹಾಕ್ಬೇಕು, ಗೊಬ್ಬರ ಅದು 5 ವರ್ಷಕ್ಕೆ ಒಂದು ಪಟ್ಟು ಮಣ್ಣು ಹಿಂಗೆ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ಇನ್ನೇನು ಖರ್ಚೇನು ಜಾಸ್ತಿ ಬರಲ್ಲ, ಬೇಸಾಯ ಮಾಡ್ತಾ ಇರಬೇಕು ಅಷ್ಟು ಬಿಟ್ಟರೆ ಇನ್ನೇನು ಗೊಬ್ಬರ ಒಂದು ಕೇಳುತ್ತೆ ಸರ್, ಸಾವಯವ ದನಿನ ಗೊಬ್ಬರ ಅದು ಇದು ಕೇಳುತ್ತೆ. ತೆಂಗಿನ ತೋಟದ ಮಧ್ಯದಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ ಅದರಲ್ಲಿ ಏನಾದ್ರೂ ಅಂತರ ಬೆಳೆಗಳು ಬೆಳ್ಕೊಳ್ತಾರೆ? ಅದೇ ಅಂತರ ಬೆಳೆ ಅಂದರೆ ಹಿಂಗೆ ತರಕಾರಿ ಹಾಕೋತೀವಿ ಸರ್, ಇವರು ಹಿಂಗೆ ಮನೆ ಬೆಳಕಿ ತರಕಾರಿಗಳು, ಆಮೇಲೆ ಬೇರೆ ಥರ ಬೆಳೆಗಳೆಲ್ಲ ಬೆಳ್ಕೊಂತೀವಿ ಅದರೊಳಗೆ. ಹಂಗಾಗಿ ತರಕಾರಿ ಅಂದರೆ ಏನು ಮಾರಾಟ ಮಾಡಲಿಕ್ಕೆ ಮನೆಗೆ ಮಾತ್ರ ಬೆಳ್ಕೊಳ್ತೀರ? ಮನೆ ಬಳಕೆ ಸರ್, ಮನೆ ಬಳಕೆ ಸಾಕಾಗಿರ್ತದೆ. ಆಮೇಲೆ ಊರಲ್ಲಿ ಹಿಂಗೆ ಯಾರು ಬಂದ್ರೆ ತಗೊಂಡೋಗ ಅಂತದ್ದು ಹಂಗೆ ಆ ಟೈಪ್ ಹಾಕೊಂಡಿರ್ತದೆ. ಈ ಮೆಕ್ಕೆಜೋಳ ಅಂತ ಬೇರೆ ಬೇರೆ ಬೆಳೆಗಳೇನು ಬೆಳೆಯಲ್ಲ? ಇಲ್ಲ ಸರ್, ನಮ್ಮ ಸೈಡ್ ಮೆಕ್ಕೆಜೋಳ ಏನು ಬೆಳೆಯಲ್ಲ. ನಮ್ದೇನಾದ್ರೂ ರಾಗಿ, ಸಾಮೆ, ನವಣೆ, ಕೊರಲೆ ಈ ಟೈಪ್ ಇದೆ. ಹಂಗೆ ಅಷ್ಟು ಬಿಟ್ಟರೆ ಇನ್ನೇನು ಬೆಳೆಯಲ್ಲ ಸರ್ ಆ ಕಡೆ. ನಿಮ್ಮ ಹೊಸದುರ್ಗದ ಅಲ್ಲಕ್ಕೆಲ್ಲ ಸಾಕಷ್ಟು ಜನ ರೈತರು ದಾಳಿಂಬೆ ಬೆಳೆದ್ರು, ನೀವೇನಾದ್ರೂ ದಾಳಿಂಬೆ ಬೆಳೆಲಿಕ್ಕೇನು ಆಸಕ್ತಿ ತೋರಿಸಲ್ಲ? ಇಲ್ಲ ಸರ್, ಅದ್ರೇನು ದಾಳಿಂಬೆ ಬೆಳೆಗೆ ಹೋಗಲಿಲ್ಲ, ಆ ಟೈಪ್ ಏನು ಮಾಡೋಕೆ ಹೋಗಲಿಲ್ಲ ಸರ್. ಮತ್ತು ಇತ್ತೀಚೆಗೆ ಸಾಕಷ್ಟು ಜನ ಅಡಿಕೆಗೂ ಒಳ್ಳೆ ಬೆಲೆ ಇರೋದ್ರಿಂದ ಸಾಕಷ್ಟು ಜನ ಅಡಿಕೆ ತೋಟ ಮಾಡ್ತಾರೆ, ನಿಮ್ಗೇನು ಆ ಕಡೆ ಆಸಕ್ತಿ ಬರಲಿಲ್ಲ? ಈ ಸರಿ ಭಾಳ ಜನ ಅಡಿಕೆ ಮಾಡ್ತಾರೆ ಸರ್ ನಮ್ಮ ಸೈಡ್ ಬಂದು. ಮತ್ತು ಈಗೆಲ್ಲ ಈಗ ಕೊಬ್ಬರಿ ರೇಟ್ ಆಯ್ತಲ್ಲ, ಅದೇ ರೇಟ್ ಅಡಿಕೆಗೂ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಹಿಂಗೆ ಇರುತ್ತೆ ಮಳೆ ಅಂತ ಹೇಳಕ್ಕೆ ಬರಲ್ಲ. ಈಗ ಹೋದ ಸರಿ ಒಂದು 10 ವರ್ಷ ಮಳೆ ಹೋಯಿತು, ಆ ಟೈಮಿಗೆ ಅಡಿಕೆ ತೆಂಗು ಎಲ್ಲ ಫೇಲ್ ಆಗೋಗ್ಬಿಟ್ಟು, ಹಂಗಾಗಿ ಹಿಂಗೆ ಇರುತ್ತೆ ಇದೇ ಟೈಪ್ ಮಳೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಂಗಾಗ್ಬಿಟ್ಟು ನಾವು ಅಡಿಕೆಗೆ ಹೋಗಿಲ್ಲ ಸರ್, ತೆಂಗಾದರೆ ಸಾಕು ಅಂತ ಹೇಳಿ ಸುಮ್ಮನೆ. ಕೃಷಿಯಲ್ಲಿ ಏನಾದರೂ ನಾವು ಪ್ರಗತಿ ಕಾಣಬೇಕಂದ್ರೆ ಸಾಕಷ್ಟು ಜನ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಮಾಡ್ತಾರೆ, ಹೈನುಗಾರಿಕೆ ಅಂದರೆ ಹಸು ಸಾಕಾಣಿಕೆ ಮಾಡೋದು, ಕುರಿ ಮೇಕೆ ಕೋಳಿ ಸಾಕಾಣಿಕೆ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ನೀವೇನಾದರೂ ಉಪಕಸಬುಗಳು ಮಾಡ್ತಾಯಿದ್ರೆ? ಮಾಡ್ತಿದ್ದೀವಿ ಸರ್, 2 ಹಸುಗಳಿದ್ದಾವೆ, ಆಮೇಲೆ ಕುರಿ ಇದ್ದಾವೆ 4, ಈ ಟೈಪ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ಇದಾವೆ 4, 2 ಹಸುಗಳು 2 ಕರುಗಳು ಇದ್ದಾವೆ. ಹಸುಗಳಂದ್ರೆ ನಾಟಿ ಹಸುಗಳ ಹೆಚ್ಚಪ್ಪು ಜರ್ಸಿ ತರ ಮಿಶ್ರ ತಳಿ ಹಸುಗಳ? ನಾಟಿ ಹಸುಗಳು ಅಂತ ಬರ್ತಾವ ಸರ್, ಅವು ಮಿಶ್ರ ಹಸುಗಳು 2 ಇದಾವ ಸರ್. ಹಾಲೆಲ್ಲ ಏನು ಮಾರಾಟ ಮಾಡ್ತಾರೆ? ಹಾ, ಡೈರಿಗೆ ಹಾಕ್ತಿವಿ ಸರ್. ಎಷ್ಟು ಲೀಟರ್ ಹಾಲು ಸಿಗುತ್ತೆ? ಒಂದು 6-7 ಲೀಟರ್ ಡೈಲಿ ಹಾಕ್ತಿವಿ ಸರ್, ಬೆಳಗ್ಗೆ ಸಾಯಂಕಾಲ ಹಾಕ್ತಿವಿ ಸರ್. ಮತ್ತೆ ಹೈನುಗಾರಿಕೆ ಇಷ್ಟೊಂದು ಅನುಕೂಲ ಇದ್ದಾಗ ಇನ್ನೊಂದು 2-3 ವರ್ಷ ಕಟ್ಕೊಂಡ್ರೆ ಅನುಕೂಲ ಆಗುತ್ತಲ್ಲ, ಯಾಕೆ ಮಾಡಬಾರ್ದು? ಅದರಿಂದ ಅನುಕೂಲ ಐತೆ ಸರ್, ಮಾಡ್ಬೋದು. ಅದು ಏನಪ್ಪ ಅಂದರೆ ಈಗ ಇವೆಂಥವು ಹೆಚ್ಚಪ್ಪು ಅವು ಇವು ತಂದು ಅವನ್ನ ಡೈರಿಗೆ ಹಾಕಿ ಮಾಡ್ಕೋಬೋದು, ಅನುಕೂಲ ಐತೆ ಸರ್. ಈಗ ಮುಂದೆ ಅದೇ ಮಾಡಬೇಕು ಅಂತ ಇದ್ದೀವಿ. ಒಂದು ಇನ್ನೂ ಒಂದು 4-5 ಹಸುಗಳು ತಂದು ಸಾಕೊಂಡು ಮಾಡೋ, ಅದಕ್ಕೆ ಮೇವು ಎಲ್ಲ ಬೆಳೆಸ್ಕೊಂಬಿಟ್ಟು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಇದೀವಿ ಸರ್. ಹಂಗಾಗಿ ನಾವು ಮಾಡಬೇಕು ಅಂತ ಐತೆ ಸರ್ ಆಸೆ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ಮದು ತಂದುಕೊಟ್ಟಾಯ್ತಾ ನಿಮಗೆ? ನಾನು ನಮ್ಮಪ್ಪ ನಮ್ಮ ಹಿರಿಯರೆಲ್ಲ ಬಿಟ್ಟಾದ್ಮೇಲೆ ಈಗ ಸದ್ಯಕ್ಕೆ 4-5 ವರ್ಷದಿಂದ ಕೃಷಿಗೆ ಇಳಿದಿದೆ ಸರ್. ಹಂಗಾಗ್ಬಿಟ್ಟು ಪರವಾಗಿಲ್ಲ, ನಮಗೆ ಖುಷಿ ತಂದಿದೆ ಕೃಷಿ ಅಂತ. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ? ಮುಂದೆ ಏನಿಲ್ಲ ಸರ್, ಈಗ ಅಡಿಕೆ ಆಗ್ಬೇಕು ಅಂತ ಇದ್ದೀನಿ. ಹಂಗಾಗ್ಬಿಟ್ಟು ಇನ್ನು ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಅಂತೇಳಿ ಕಾಯ್ತಾ ಇದ್ದೀನಿ ಅಷ್ಟೇ ಸರ್. ನಿಮ್ಮಂತ ಯುವಕರು ಏನು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿಲ್ಲ, ಏನು ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ, ನೀವು ಈ ಕೃಷಿ ಬದುಕಿಗೆ ಬಂದಿದ್ರೆ ಈಗ ನೀವು ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಕೃಷಿ ಬದುಕು ಅಂದರೆ ಭಾಳ ಚಂದದ ಬದುಕು, ಒಳ್ಳೆ ಸೊಗಸಾದ ಗಾಳಿ ಎಲ್ಲದು ಸಿಗೋದ್ರಿಂದ, ಕೃಷಿ ಮಾಡೋದ್ರಿಂದ ಮನುಷ್ಯನಿಗೆ ಆಯಾಸು ಆಗಲ್ಲ. ಆಮೇಲೆ ಈಗಿನ ಪ್ರಪಂಚದಲ್ಲಿ BP ಶುಗರ್ ಆಮೇಲೆ ಕಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಪ್ಪಗಿರಿ ತಿಮ್ಮರಾಜು ಹಾಡಿರುವ ಒಂದು ಜನಪದ ಗೀತೆ ಕೇಳೋಣ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೊಳಿಸಾಲ, ಹೊನ್ನ ಬಿತ್ಯಾರೋ ಹೊಳಿಸಾಲ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರ್ಕಾರವೆಲ್ಲ ನಡುಗೀತೋ, ಸರ್ಕಾರವೆಲ್ಲ ನಡುಗೀತೋ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೊಳಿಸಾಲ, ಹೊನ್ನ ಬಿತ್ಯಾರೋ ಹೊಳಿಸಾಲ. ಬೆಳೆಯಾಗೆ ಬಂದೈತೆ ಬಸವಣ್ಣಿನ ದೈದಿಂದ, ಬೆಳೆಯಾಗೆ ಬಂದೈತೆ ಬಸವಣ್ಣಿನ ದೈದಿಂದ, ಮದ್ದೂರ ಜಾತ್ರೆಗೆ ಹೋಗ್ತೀನಿ, ಮದ್ದೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ, ಮದ್ದೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ, ಉರಿಗೆಜ್ಜೆ ಗಂಟೆ ತರುತ್ತೀನಿ, ಉರಿಗೆಜ್ಜೆ ಗಂಟೆ ತರುತ್ತೀನಿ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೊಳಿಸಾಲ, ಹೊನ್ನ ಬಿತ್ಯಾರೋ ಹೊಳಿಸಾಲ. ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು, ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು, ಮುಂದಿನ ವರುಷ ಬೆಳೆ ಬರಲೋ, ಮುಂದಿನ ವರುಷ ಬೆಳೆ ಬರಲೋ ಬಸವಣ್ಣ, ಮುಂದಿನ ವರುಷ ಬೆಳೆ ಬರಲೋ ಬಸವಣ್ಣ. ಕೊಳ್ಳಾಗ ಬಂಗಾರದ ಸಿರಿಗೆಜ್ಜೆ, ಕೊಳ್ಳಾಗ ಬಂಗಾರದ ಸಿರಿಗೆಜ್ಜೆ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೊಳಿಸಾಲ, ಹೊನ್ನ ಬಿತ್ಯಾರೋ ಹೊಳಿಸಾಲ.